ರೇಣುಕ, ಏನ್ ಮಾಡ್ತಿದ್ಯಾ ಅಲ್ಲಿ? ಆ ಪೇಪರ್ ತಗೊಂಬ. ಆಯ್ತಯ್ಯ. ನೋಡು, ಒಳಗೆ ಅಮ್ಮನಿಗೆ ಪಾತ್ರೆ ತೊಳೆಯಕ್ಕೆ ಹೆಲ್ಪ್ ಮಾಡು. ಮಾಡ್ತೀನಯ್ಯ. ಏನ್ ಮಾಡ್ತೀಯ ನೀನು? ಮಾಡ್ತಾನೆ ಮಾಡ್ತಾನೆ, ಸುಮ್ನೆ ಬಡ್ಕೋಬೇಕು ಅಷ್ಟೇ. ಈಗ ಮಾಡ್ತೀನಯ್ಯ. ಬೆಳಿಗ್ಗೆದ್ದು ಮೊದಲು ಕಸ ಗುಡಿಸಿ ಸಾರಿಸಿ ಇಡೀ ಮನೆ ಕ್ಲೀನ್ ಮಾಡ್ಬೇಕು. ಏನ್ ಮಾಡ್ತೀಯ ನೀನು? ಆಯ್ತಯ್ಯ, ಗುಡಿಸ್ತೀನಿ. ಓಹೋಹೋ, ಬಾಲಕಾರ್ಮಿಕ ಪದ್ಧತಿ ನಿಷೇಧಕ್ಕೆ ಸರ್ಕಾರದ ಸರ್ವ ಪ್ರಯತ್ನ. ಮನೆ ಕೆಲಸ ಯಾರು ಮಾಡಬೇಕು? 14 ವರ್ಷದೊಳಗಿರುವ ಮಕ್ಕಳನ್ನ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ದುಡಿಯುವ ಮಕ್ಕಳನ್ನ ಕಂಡರೆ ಸ್ಥಳೀಯ ಬಾಲಕಾರ್ಮಿಕ ಸಹಾಯವಾಣಿಗೆ ಮಾಹಿತಿ ಕೊಡಿ. ಬಾಲಕಾರ್ಮಿಕ ಪದ್ಧತಿ ಅಳಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448300994. 9448309994. ಉದ್ಯೋಗವಾಣಿ. ನನ್ನ ಹೆಸರು ಜ್ಯೋತಿ ಅಂತ. ನಾನು SSLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ RM&ND ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪುಣೆಯಲ್ಲಿ ವರ್ಷಕ್ಕೆ 3 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೀನಿ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಕೆಲಸಕ್ಕೆ ನೇಮಿಸಿಕೊಳ್ಳಬೇಡಿ. 14ರಿಂದ 18 ವರ್ಷದ ಒಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಗಳಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಹೋಟೆಲ್, ಗ್ಯಾರೇಜ್, ಬಾರ್ ಅಂಡ್ ರೆಸ್ಟೋರೆಂಟ್, ಕಟ್ಟಡ ನಿರ್ಮಾಣ, ಫ್ಯಾಕ್ಟರಿ, ಇಟ್ಟಂಗಿ ಭಟ್ಟಿ, ಮನೆಗೆಲಸ, ಬೀಡಿ ಕಟ್ಟುವ, ಇತರ ಕೆಲಸಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದು ಕಾನೂನಿನ ಪ್ರಕಾರ ಅಪರಾಧ. ನೇಮಿಸಿಕೊಂಡ ಮಾಲೀಕರಿಗೆ 20,000-50,000 ರೂಪಾಯಿವರೆಗೆ ದಂಡ, 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ. ಮಕ್ಕಳ ಸಹಾಯವಾಣಿ 1098 ಕರೆ ಮಾಡಿ ಮಕ್ಕಳನ್ನು, ಕಿಶೋರರನ್ನು ಬಾಲ ಕಾರ್ಮಿಕತೆಯಿಂದ ರಕ್ಷಿಸಿ. ಎಳೆಯ ಕೈಗಳಿಗೆ ನೋವಾಗದಿರಲಿ, ಎಳೆಯ ಮನಸ್ಸುಗಳು ಶಿಕ್ಷಣದಿಂದ ವಂಚಿತರಾಗದಿರಲಿ, ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸಲು ನೆರವಾಗಿ. ಇದು ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘ, ಧಾರವಾಡ ಇವರ ಪ್ರಕಟಣೆ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18ರಿಂದ 70 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪ ದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 ರಿಂದ 12 ಗಂಟೆ. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421 ಬಾರ್ 1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0800-2521-5251-5253. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವತಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ 1 ಸಿಮೆಂಟ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0834297133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 ಆರ್ ಲಾಗ್ ಆನ್ ಟು www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರ ಆದಾಯ ಅಭಿವೃದ್ಧಿಗಾಗಿ ಜಾನುವಾರುಗಳ ಸಮರ್ಪಕ ನಿರ್ವಹಣೆ, ಈ ವಿಷಯವಾಗಿ ಡಾಕ್ಟರ್ ಎಕೆ ಗಾಣಿಗೇರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣ ಬಸವ ಚೋಳಿಯನ್. ರೈತ ಬಾಂಧವರೇ ನಮಸ್ಕಾರ. ನಮ್ಮ ರೈತ ಬಾಂಧವರ ಬದುಕಿನಲ್ಲಿ ಜಾನುವಾರುಗಳು ಅವಿಭಾಜ್ಯ ಅಂಗವಾಗಿವೆ. ಕಳೆದ ಶತಮಾನದಲ್ಲಂತೂ ಉಳುಮೆಗೆ ಅವುಗಳನ್ನೇ ನೆಚ್ಚಿಕೊಂಡಿದ್ದ ನಮ್ಮ ರೈತ. ರೈತ ಮಹಿಳೆ ಮನೆಯ ಜಾನುವಾರುಗಳಿಗೂ ತಾಯಿಯಾಗಿ ಪ್ರೀತಿಯ ಮಹಾಪೂರವನ್ನೇ ಹರಿಸಿದ್ದಾಳೆ. ಜೀವನ ಇರುವುದೇ ಕೊಡುವುದಕ್ಕೆ ಅಂತ ಹೇಳಿಕೊಟ್ಟವರೇ ನಮ್ಮ ರೈತ ಬಾಂಧವರು. ಅವರ ಬಳಿ ಇದ್ದಾಗ ದೇಹಿ ಎಂದು ಬಂದವರಿಗೆ ಹಿಂದಿರುಗಿ ಕಳಿಸಿದ್ದು ಅವರಿಗೆ ಗೊತ್ತೇ ಇಲ್ಲ. ಪೈರು ಬಂದಾಗಲಂತೂ ಆತ ಕೊಡುಗೈ ದಾನಿ ಅಂತಹ ಭಾವುಕ ನಮ್ಮ ರೈತ ಬಾಂಧವ ಜಾನುವಾರುಗಳ ಜೊತೆಗೂ ಕೂಡ ಅಂತಹುದೇ ಪ್ರೀತಿಯನ್ನ ಹೊಂದಿದ್ದಾನೆ. ಇದೀಗ ಯಂತ್ರಗಳ ಕಾಲ. ಈ ಯಂತ್ರಗಳ ಭರಾಟೆಯಲ್ಲಿ, ಟ್ರ್ಯಾಕ್ಟರ್ಗಳ ಸದ್ದಿನಲ್ಲಿ ನಮ್ಮ ರೈತ ಬಾಂಧವರು ಜಾನುವಾರುಗಳನ್ನು ಸಾಕುವುದೇ ಅಪರೂಪ ಆಗಿಬಿಟ್ಟಿದೆ. ಹಿಂದಿನ ಪೀಳಿಗೆಯವರಂತೆ ಮನೆಯಲ್ಲಿರುವ ಜಾನುವಾರುಗಳನ್ನ ನಿರ್ವಹಣೆ ಮಾಡುವ ಕಲೆಯೂ ಎಷ್ಟೋ ಜನರಿಗೆ ಇನ್ನೂ ಕರಗತವಾಗಿಲ್ಲ. ಹೇಗೆ ನಾವು ನಮ್ಮ ಮೈ ಮನಸ್ಸನ್ನ ನಿಯಂತ್ರಿಸುವುದು, ನಿರ್ವಹಣೆ ಮಾಡುವುದು ಅವಶ್ಯಕವೋ, ಹಾಗೇನೆ ಜಾನುವಾರುಗಳ ನಿರ್ವಹಣೆ ಕೂಡ ಅಷ್ಟೇ ಮಹತ್ವದ್ದು. ಇವತ್ತು ಈ ಜಾನುವಾರುಗಳ ನಿರ್ವಹಣೆ ಹೇಗೆ, ನಮ್ಮ ಪಶುಪಾಲನೆಯನ್ನ ಮಾಡಬೇಕಾದ ಕರ್ತವ್ಯ ಯಾವುದಿದೆ, ಈ ಒಂದು ಯಾಂತ್ರಿಕ ಬದುಕಿನೊಳಗ ಜಾನುವಾರುಗಳ ಸಮರ್ಪಕ ನಿರ್ವಹಣೆಯನ್ನು ಮಾಡದೇ ಇದ್ರೆ ಏನ್ ತೊಂದರೆ ಆಗುತ್ತೆ, ನಿರ್ವಹಣೆ ಮಾಡಿದ್ರೆ ಏನ್ ಲಾಭ ಆಗುತ್ತೆ, ಇವೆಲ್ಲ ವಿಷಯಗಳ ಕುರಿತಂತೆ ನಮ್ ಜೊತೆಗೆ ಚರ್ಚೆ ಮಾಡಲಿಕ್ಕೆ ತಜ್ಞ ವೈದ್ಯರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನಾ ಇಲಾಖೆಯ ಗದಗ ಜಿಲ್ಲೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಎ ಕೆ ಗಾಣಿಗೇರವರಿದ್ದಾರೆ. ಅವರು ಸಾಕಷ್ಟು ಅನುಭವ ಉಳ್ಳಂತವರು, 20-25 ವರ್ಷ ಅನುಭವ ಇದ್ದಂತ ಡಾಕ್ಟರ್ ಎ ಕೆ ಗಾಣಿಗೇರ್ ಅವರು ಇವತ್ತು ನಮ್ಮ ಜಾನುವಾರುಗಳ ಸಮರ್ಪಕ ನಿರ್ವಹಣೆ ಹೇಗ್ ಮಾಡೋದು ಈ ಬಗ್ಗೆ ನಮ್ ಜೊತೆಗೆ ಚರ್ಚೆ ಮಾಡ್ತಾರೆ, ನಿಮ್ಗೆಲ್ಲ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ. ಡಾಕ್ಟರ್ ಎ ಕೆ ಗಾಣಿಗೇರ್ ಅವರು, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಎ ಕೆ ಗಾಣಿಗೇರ್ ಅವರೇ, ಈ ಪಶುಪಾಲನೆ ಅದೊಂದು ನಿಜವಾಗಿ ಕೂಡ ನಮ್ಮ ಮನೆಯ ಸದಸ್ಯರನ್ನೇ ಹಾಗೆ ನೋಡ್ಕೋತೀವಿ, ಹಾಗೆ ಜಾನುವಾರುಗಳನ್ನು ಕೂಡ ನಾವು ನೋಡ್ಕೋಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಎಷ್ಟು ಮಾಹಿತಿ ಇದೆ, ಇದ್ರ ಬಗ್ಗೆ ತಮ್ಮ ಅನುಭವದ ಹಿನ್ನೆಲೆ ಒಳಗ ಬೆಳಕು ನೀಡಬಹುದಾ? ವಾಡಿಕೆ ಅಂದ್ರೆ ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತೀವಿ ಸರ್. ನಾವು ಓದುವ ಕಾಲ ಅಂದ್ರೆ 1 ಪಟ್ಟು ಓದಿದ್ರೆ 3 ಪಟ್ಟು ಬುದ್ಧಿ ಉಪಯೋಗ ಮಾಡಿಕೊಂಡು ಹಿಂದೆ ಸಾವಯವ ಕೃಷಿನೇ ಅವಲಂಬಿಸಿ ಸಾಕಷ್ಟು ಉತ್ಪಾದನೆಯನ್ನ ತೆಗಿತಿದ್ರು ರೈತರು. ಇವಾಗ ಏನಾಗಿದೆ ಅಂದ್ರೆ ಯಾಂತ್ರಿಕ ಒಂದು ಬದುಕಿನಲ್ಲಿ ಈ ಜಾನುವಾರುಗಳ ಬಗ್ಗೆ ನಿಷ್ಕಾಳಜಿ ಬಹಳ ಆಗಿದೆ. ಮುಖ್ಯವಾಗಿ ಒಂದು ಮಾನವ ಸಂಪನ್ಮೂಲಗಳು ಕಡಿಮೆ ಆಗಿದಾವೆ. ಹಿಂದಿಗಿದ್ದಂತ ಒಂದು ಸಂಪನ್ಮೂಲಗಳ ಒಂದು ಕೊರತೆಯಿಂದ ಜಾನುವಾರುಗಳ ನಿರ್ವಹಣೆ ಮಾಡತಕ್ಕಂಥದ್ದನ್ನ ಯಾರು ಅನುಸರಿಸ್ತಾ ಇಲ್ಲ ಸರಿಯಾಗಿ. ಈ ಒಂದು ಹಿನ್ನೆಲೆದೊಳಗೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆದೊಳಗೆ ಈ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಿಂದಿನ ಒಂದು ದಿನಮಾನಗಳನ್ನ ನಾವು ಇದನ್ ಮಾಡಿದಾಗ ಸಂಪನ್ಮೂಲಗಳ ಒಂದು ಕೊರತೆ ನಮ್ಗೆ ಇದ್ದಿಲ್ಲ. ಇವತ್ತು ಸಂಪನ್ಮೂಲಗಳ ಕೊರತೆ ಕಡಿಮೆ ಆಗಿರೋದ್ರಿಂದ, ಯಾಕಂದ್ರೆ ಕುಟುಂಬದಲ್ಲಿ ಆಗ್ತಕ್ಕಂತ ಒಂದು ಒಡೆತನಗಳು ಜಾಸ್ತಿ ಆಗಿದೆ. ಹಿಂದಿಗೆ ಎಲ್ಲ ಅವಿಭಕ್ತ ಕುಟುಂಬಗಳು ಅಂತ ಹೇಳ್ತಿದ್ವಿ. ಅಲ್ಲಿ ನಮ್ಗೆ ಅವಕಾಶಗಳು ಬಹಳ ಇದ್ವು. ಜಾನುವಾರು ಸಾಕೋದು, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಒಗ್ಗಟ್ಟಾಗಿರೋದ್ರಿಂದ ಒಳ್ಳೆಯ ಅವಕಾಶಗಳು ಇದ್ವು. ಇವಾಗ ಏನಾಗಿದೆ ಅಂದ್ರೆ ಕುಟುಂಬದಲ್ಲಿ ಆಗ್ತಕ್ಕಂತ ಒಂದು ಒಡೆತನದಿಂದ ಸಂಪನ್ಮೂಲಗಳ ಒಂದು ಕೊರತೆ ಒಂದು ಯುವ ಜನರಲ್ಲಿ ಕಾಡ್ತಾ ಇದೆ. ಇದ್ದಂತ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವು ಕೃಷಿ ಜೊತೆಗೆ ಕೃಷಿಗೆ ಪೂರಕವಾಗಿ ಅಥವಾ ನಿರುದ್ಯೋಗಿ ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಇಂತ ಒಂದು ಜಾನುವಾರುಗಳ ನಿರ್ವಹಣೆ ಬಹಳ ಅವಶ್ಯಕ. ಜಾನುವಾರುಗಳಿದ್ರೇನೆ ಮಣ್ಣು, ಆಹಾರ, ನೀರು ಎಲ್ಲ ಅಂತ ಹೇಳಿ. ಈಗ ಮಣ್ಣು ಸುರಕ್ಷಿತವಾಗಿ ಅಥವಾ ಮಣ್ಣು ಆರೋಗ್ಯಯುತವಾಗಿದ್ರೆ ಮಾತ್ರ ಸದೃಢ ಭಾರತ ನಿರ್ಮಾಣಕ್ಕೆ ಅನುಕೂಲ ಆಗ್ತೈತಿ. ಆ ಒಂದು ನೆಲದೊಳಗೆ ಮಣ್ಣು ಸವಕಳಿಯನ್ನ, ಆ ಮಣ್ಣಿಗೆ ಬೇಕಾದಂತ ಒಂದು ಮೂಲಭೂತ ಗೊಬ್ಬರ, ಏನ್ ರಾಸಾಯನಿಕ ಗೊಬ್ಬರಕ್ಕೆ ನಾವು ಒತ್ತು ಕೊಡ್ತಾ ಇದೀವಿ ಜಾಸ್ತಿ, ಅದಕ್ಕೆ ಪೂರಕವಾಗಿ ನೈಸರ್ಗಿಕ ಕೃಷಿಯನ್ನ ಮಾಡಬೇಕಾಗಿದೆ. ನೈಸರ್ಗಿಕವಾಗಿ ನಾವು ಅನುಸರಿಸಬೇಕಾದಂತ ಒಂದು ಕ್ರಮಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ನಮ್ಮ ಉದ್ದೇಶ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ರಕ್ಷಣೆ ಆಗಬೇಕು. ಆನಂತರ ಜಾನುವಾರುಗಳ ಒಂದು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಬೇಕು. ನಿರಂತರವಾಗಿ ಸುಸ್ಥಿರ ಅಭಿವೃದ್ಧಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೀತಕ್ಕಂಥದ್ದು ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಇವುಗಳ ಒಂದು ನಿರ್ವಹಣೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಡಾಕ್ಟರ್ ಏಕೆ ಗಾಣಗೇರವರೇ, ತುಂಬಾ ವಿಸ್ತೃತವಾಗಿ ತಾವು ಪೀಠಿಕೆಯನ್ನು ಮಾಡಿದ್ರಿ. ಇವತ್ತ ನಮ್ಮ ಮನೆ, ನಮ್ಮ ಕುಟುಂಬ ಸದಸ್ಯರು ನಮ್ಮನೆ ನಾವು ಮರೆಯುವಂತ ಒಂದು ಕಾಲ ಬಂದ್ಬಿಟ್ಟಿದೆ. ಈಗ ಮೊದಲು ಅವಿಭಕ್ತ ಕುಟುಂಬಗಳಿದ್ದಾಗ ಹಿರಿಯರು ಮತ್ತೆ ಕಿರಿಯರು ಎಷ್ಟು ಪ್ರೀತಿಯಿಂದ ಎಲ್ಲ ಇದ್ರು, ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮನೆಯ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆಮೇಲೆ ಗ್ರಾಮೀಣ ಭಾಗದೊಳಗೆ ಮೈ ಮುರಿದು ದುಡಿದು ಹೊರಗಳಲ್ಲಿ ಕೆಲಸ ಮಾಡಿ ಬದುಕು ಸಾಗಿಸುವಂತಹ ಪ್ರಕ್ರಿಯೆ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗೆ ತಾವು ಹೇಳಿದ ಮಾತುಗಳು ತುಂಬಾ ಸಮಂಜಸವಾಗಿವೆ. ಯಾಕಂದ್ರೆ ಮಣ್ಣಿನ ನಿರ್ವಹಣೆ ಅಷ್ಟೇ ಅವಶ್ಯಕ, ಹಾಗೇನೆ ಜಾನುವಾರುಗಳ ಸಮರ್ಪಕ ನಿರ್ವಹಣೆ ಆಗದೆ ಹೋದ್ರೆ ಅವುಗಳ ಆರೋಗ್ಯ ಹಾಳಾಗ್ತದೆ, ಮತ್ತೆ ನಮ್ಗೆ ಬೇಕಾದಂತಹ ಲಾಭ ಮಾಡ್ಕೊಳಕ್ ಆಗಲ್ಲ. ಮುಖ್ಯವಾಗಿ ಆ ಜಾನುವಾರುಗಳು ಸಂತೋಷದಿಂದ ಇಲ್ಲ ಅಂದ್ರೆ ನಾವ್ ಹೆಂಗ್ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ? ಹೀಗಾಗಿ ಡಾಕ್ಟರ್ ಎ ಕೆ ಗಾಣಗೇರವರೇ, ಈ ಜಾನುವಾರುಗಳ ಒಂದು ಸಮರ್ಪಕ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ, ಪ್ರಸಕ್ತ ಕಾಲದೊಳಗೆ ನಮ್ಮ ಗ್ರಾಮೀಣ ಭಾಗದ ರೈತ ಬಾಂಧವರು ಎಷ್ಟೆಷ್ಟು ಸಂಖ್ಯೆಯ ಜಾನುವಾರುಗಳನ್ನು ಹೊಂದಿದ್ದಾರೆ, ಅವುಗಳನ್ನ ನಿರ್ವಹಣೆ ಮಾಡುವ ಸಾಮರ್ಥ್ಯ ಅವರಿಗಿದೆಯಾ, ಹೇಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಯಾವುದೇ ಒಂದು ಉದ್ಯೋಗ ಮಾಡಬೇಕಾದ್ರೆ ಅವಶ್ಯಕತೆಗನುಗುಣವಾಗಿ ನಾವು ಉದ್ಯೋಗವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸರ್. ನಮ್ಮ ಒಂದು ಮೂಲಭೂತ ಸಂಪನ್ಮೂಲಗಳು ಏನದಾವು, ಆನಂತರ ನಾವು ಯಾವ್ದ ಒಂದು ಸಂಪನ್ಮೂಲ ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈ ಒಂದು ಹಿನ್ನೆಲೆದೊಳಗೆ ನಮಗೆ ಅದರಿಂದ ಅವಶ್ಯಕತೆ ಇರಬೇಕು. ಎರಡು ಟೈಪ್ ನಾವು ಆಯ್ಕೆ ಮಾಡಬಹುದು ಸರ್, ಲಾಂಗ್ ಟರ್ಮ್ ಒಂದು ಶಾರ್ಟ್ ಟರ್ಮ್ ಅಂತ ಹೇಳಿ. ಈ ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಸಾಕಾಣಿಕೆ, ಈ ಲಾಂಗ್ ಟರ್ಮ್ ಅಂತ ತಗೊಂಡಾಗ ಪೇಷನ್ಸ್ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಬಂಡವಾಳ ಇರಂಗಿಲ್ಲ. ಲಾಂಗ್ ಟರ್ಮ್ ಅಂತಂದ್ರೆ ಸುಮಾರು ಈಗ ಸಣ್ಣ ಒಂದು ಉದ್ದಿಮೆಯಿಂದ ಹಿಡಿದು ದೊಡ್ಡ ಉದ್ದಿಮೆಯನ್ನಾಗಿ ಬೆಳೆಯುವಂತದ್ದು, ಇದಕ್ಕೆ ಲಾಂಗ್ ಟರ್ಮ್ ಅಂತ ಹೇಳಿ ನಾವು ಕರಿತೀವಿ. ಈ ಹೆಚ್ಚಾನ ಯುವಕರಲ್ಲಿ ಮುಂಜಾನೆ ಇದನ್ ಮಾಡಿದ್ರೆ ಸಾಯಂಕಾಲ ನಮಗೆ ಬಂಡವಾಳ ಸಾಕಷ್ಟು ಬರಬೇಕು ಅನ್ನುವಂತ ವಿಚಾರ ಈಗಿನ ಒಂದು ಯುವಕರಲ್ಲಿ ಇದೆ. ಅದು ಇರೋದ್ರಿಂದ ಬರೇ ಬಂಡವಾಳ ಬರುತ್ತೆ ಹೊರತಾಗಿ ಅದು ಸುಸ್ಥಿರ ಆಗಲ್ಲ, ಸಸ್ಟೈನೇಬಲ್ ಅಂತ ಹೇಳ್ತೀವಿ. ಆ ಸಸ್ಟೈನೇಬಿಲಿಟಿ ಬಂದ್ರೆ ಜೀವನ ಪರ್ಯಂತನು ಅವನು ಬಹಳ ಸುಖಿ ಆಗ್ತದೆ ಅನ್ನುವಂತ ಉದ್ದೇಶದಿಂದ ಈ ನಿರ್ವಹಣೆ ತತ್ವಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವು. ಇದರ ಜೊತೆಗೆ ಇನ್ನೊಂದು ಶಾರ್ಟ್ ಟರ್ಮ್ ಅಂತ ಹೇಳಿದೆ ನಾನು, ಅಂದ್ರೆ ಈಗ ದುಡ್ಡಿದ್ದರು ಬಂಡವಾಳ ಹಾಕಿ ಹೆಚ್ಚು ದನಗಳನ್ನ ಒಮ್ಮೆ ಸಾಕಿ ಅವನ್ನ ಉತ್ಪನ್ನ ತೆಗೆಯೋರಿಗೆ ನಾವು ಶಾರ್ಟ್ ಟರ್ಮ್ ಉದ್ಯೋಗ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ, ಸಂಪನ್ಮೂಲಗಳೇ ಇರುತ್ತೆ, ಆದ್ರೆ ಅವರು ಅದನ್ನ ತೊಡಗಿಸಿಕೊಂಡಿರಲಿಲ್ಲ. ಯಾಕಂತಂದ್ರೆ ಅವರು ಎಲ್ಲ ಆಳು ಅಥವಾ ಯಾಂತ್ರಿಕ ಒಂದು ಚೌಕಟ್ಟಿನೊಳಗೆ ಇರ್ತಾರೆ. ಈ ಒಂದು ಹಿನ್ನೆಲೆಯೊಳಗೆ ಲಾಂಗ್ ಟರ್ಮ್ ಅಂತ ತಗೊಂಡಾಗ ನಿರುದ್ಯೋಗ ಯುವಕ ಯುವತಿಯರಿಗೆ ಸಸ್ಟೈನಬಿಲಿಟಿ ಸುಸ್ಥಿರ ಒಂದು ಅಭಿವೃದ್ಧಿಗೆ ಪೂರಕ ಆಗ್ತದೆ. ನಮ್ಮ ಉದ್ದೇಶ ಇರೋದು ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಡೆವಲಪ್ಮೆಂಟ್ ಆಗು, ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ಒಂದು ಬೆಳವಣಿಗೆ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮನುಷ್ಯನಿಗೆ ಬಹಳ ಅತ್ಯವಶ್ಯ. ಒಬ್ಬ ಮನುಷ್ಯನಿಗೆ ಇವತ್ತು ಮೆಡಿಕಲ್ ರೆಕಮೆಂಡೇಶನ್ ಪ್ರಕಾರ 250 ml ಮಿಲಿ ಲೀಟರ್ ಹಾಲನ್ನ ಸೇವಿಸಬೇಕು. ಇದು ಆರೋಗ್ಯದ ಒಂದು ದೃಷ್ಟಿಯಿಂದ ಈಗ ನಮಗ್ ಸಿಗ್ತಾ ಇರೋದು 100 ml ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಒದಗ್ತಾ ಇದೆ. 250-300 ml ಒಬ್ಬ ಮನುಷ್ಯನಿಗೆ ಹಾಲು ಸಿಗುವಂತಂಗಾದ್ರೆ ಅವನ ಆರೋಗ್ಯ ಸುಧಾರಣೆ ಆಗ್ತದೆ, ಮತ್ತು ಈ ಒಂದು ಜಿಂಜಾಟದ ಬದುಕಿನೊಳಗೆ ಆರೋಗ್ಯ ಕೂಡ ಬಹಳ ಮುಖ್ಯ. ಈ ಒಂದು ಹಿನ್ನೆಲೆದೊಳಗೆ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯ ಇದಾಗ್ತದೆ, ಮತ್ತೆ ಇದ್ರ ಜೊತೆಗೆ ಹೊಲಕ್ ಬೇಕಾದಂತ ಉತ್ಕೃಷ್ಟ ಗೊಬ್ಬರ ಸಿಗ್ತದೆ. ಸಾವಯವ ಕೃಷಿ ಮಾಡಕ್ಕೆ ಕೃಷಿ ಅಂದ್ರೆ ಗೊಬ್ಬರ, ಗೊಬ್ಬರದಿಂದನೇ ಕೃಷಿ, ಇಲ್ಲಾಂತಂದ್ರೆ ಸುಸ್ಥಿರವಾಗಿ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ಹೆಚ್ಚು ಖರ್ಚು ಮಾಡಿ ನಾವು ಉತ್ಪನ್ನ ತೆಗೆಯೋದ್ರಿಂದ ನಮ್ಗೆ ಲಾಸ್ ಬಹಳ ಆಗ್ತದೆ. ಈ ಒಂದು ಹಿನ್ನೆಲೆದೊಳಗೆ ಇರ್ತಕ್ಕಂತ ಒಂದು ಜಾನುವಾರುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಅವುಗಳಿಂದ ಹೆಚ್ಚು ಉತ್ಪಾದನೆಯನ್ನ ತೆಗಿತಕ್ಕಂತ ಒಂದು ವ್ಯವಸ್ಥೆಯದೊಳಗೆ ಸಂಪೂರ್ಣ ನಿರ್ವಹಣೆ ತತ್ವಗಳನ್ನ ನಾವು ಅನುಸರಿಸಬೇಕಾಗ್ತದೆ. ಒಂದೇದಾಗಿ ನಮ್ಮ ಹತ್ರ ಏನ್ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಹಾಕಬೇಕಾಗ್ತದೆ, ಅವಶ್ಯಕತೆ ಅನುಗುಣವಾಗಿ ನಾವು ಪ್ಲಾನ್ ಅನ್ನ ಮಾಡಿಕೊಂಡು ದನಕರುಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಕೃಷಿಯೇತರ ಚಟುವಟಿಕೆ ಹೊಸದೇನಲ್ಲ, ನಮ್ಮ ಬಸವಣ್ಣವರ ಕಾಲದಿಂದ ನಮ್ಮ ರೈತರು ಮಾಡ್ತಾ ಬಂದಿದ್ದಾರೆ. ಅದರೊಳಗೆ ಲೋಪದೋಷಗಳು ಅಥವಾ ಸಮಯಾವಕಾಶ, ಈಗ ಕಡಿಮೆ ಒಂದು ಸಮಯದೊಳಗೆ ಹೆಚ್ಚು ಲಾಭ ತರುವಂತಹ ಯೋಜನೆಗಳನ್ನ ನಾವು ಅಳವಡಿಸಿಕೊಂಡಾಗ, ಯಾಂತ್ರಿಕ ಅಲ್ಲ ಇದು, ಜೀವಂತ ವಸ್ತು ಆಗಿರೋದ್ರಿಂದ ನಾವುಗಳಿಗೆ ಪ್ರೀತಿ ವಿಶ್ವಾಸ ಮತ್ತು ಅವುಗಳ ಒಂದು ದೈನಂದಿನ ಚಟುವಟಿಕೆಯ ಮೇಲೆ ಗಮನ ಹರಿಸಬೇಕಾಗ್ತದೆ. ಈ ಹಿನ್ನೆಲೆದೊಳಗೆ ಲಾಸ್ ಅನ್ನ ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ನಾವು ದನದ ಉತ್ಪನ್ನ ನಿರೀಕ್ಷೆ ಮಾಡಬೇಕಾದ್ರೆ ಅವುಗಳನ್ನ ಮೇಯಿಸೋದ್ರಿಂದ ಗುಣಮಟ್ಟ ಹೆಚ್ಚಾಗುದಿಲ್ಲ, ಅವುಗಳಿಗೆ ಪ್ರೀತಿಯನ್ನ ತೋರಿಸಬೇಕಾಗ್ತದೆ. ಜೊತೆಗೆ ಅವ್ಕ ಬೇಕಾದಂತ ಪೌಷ್ಟಿಕ ಆಹಾರ, ಸಮತೋಲನ ಆಹಾರ, ಗರ್ಭಧರಿಸುವಿಕೆ, ಕರು ಪಾಲನೆ, ಪೋಷಣೆ, ಇವನ್ನೆಲ್ಲ ದೈನಂದಿನ ಒಂದು ಬದುಕಿನೊಳಗೆ ಅಳವಡಿಸೋದ್ರಿಂದ ಹೆಚ್ಚು ಲಾಭವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು. ಬಹಳ ಸಂತೋಷ ರೀ ಡಾಕ್ಟರ್ ಎ ಕೆ ಗಾಣಗೇರ್ ಅವರೇ, ನೀವು ಹೇಳ್ತಾ ಇರೋದು ಅಂದ್ರೆ ಬಹುದಿನಗಳ ತನಕ ನಮ್ಮ ಒಂದು ಲಾಭ ಮುಂದುವರಿಕೆ ಆಗಿರ್ಬೇಕು. ಶಾರ್ಟ್ ಟರ್ಮ್ ನಾವು ಲಾಭ ಅಂದ್ರೆ ಕಡಿಮೆ ಸಮಯದಲ್ಲೇ ನಮಗೆ ಲಾಭ ಬೇಕು ಅಂದ್ರೆ ಆಗುದಿಲ್ಲ. ವಿಶೇಷವಾಗಿ ಇದು ಜಾನುವಾರುಗಳ ಜೊತೆಗಿರುವಂತಹ ಅನುಬಂಧ ಏನಿದೆ ಅಲ್ಲ, ಅದು ನಮ್ಮ ಲಾಭಾಂಶ ಹೆಚ್ಚಿಸಲಿಕ್ಕೆ ಒಂದು ಕಾರಣ ಆಗ್ಲಿಕ್ಕೆ ಸಾಧ್ಯ. ಉಚಿತ ಮಾತುಗಳನ್ನ ಹೇಳಿದ್ದೀರಾ ಡಾಕ್ಟರ್ ಎ ಕೆ ಗಾಣಗೇರ್ ಅವರೇ. ಮುಖ್ಯವಾಗಿ ಈಗ ನಮ್ಮ ಜಾನುವಾರುಗಳಿಗೆ ಇಂಥ ಒಂದು ಸಮಯದೊಳಗ, ಯಾಕಂದ್ರೆ ಈಗ ಬಿತ್ತನೆ ಕಾಲ, ಈ ಸಮಯದೊಳಗ ಜಾನುವಾರುಗಳ ಅವಶ್ಯಕತೆ ಬಹಳ ಅದ. ಈ ಜಾನುವಾರುಗಳಿಗೆ ಸಾಮಾನ್ಯವಾಗಿ ಈ ಒಂದು ಸಂದರ್ಭದೊಳಗೆ ಕಂಡು ಬರುವಂತಹ ರೋಗಗಳು ಯಾವುವು, ಮತ್ತೆ ಜಾನುವಾರುಗಳು ಪೌಷ್ಟಿಕವಾಗಿ ಇರಬೇಕು ಅಂತಂದ್ರೆ ಹೇಗೆ ನಮ್ಮ ರೈತ ಬಾಂಧವರು ಅವುಗಳ ಕಡೆ ವಿಶೇಷ ಲಕ್ಷ್ಯ ವಹಿಸಬೇಕು, ಮತ್ತೆ ಕೆಲವೊಮ್ಮೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ, ಅಂದ್ರೆ ಯಾವುದೇ ರೋಗ ಬರದಂಗೆ ನಮ್ಮ ಜಾನುವಾರುಗಳನ್ನ ನಾವು ರಕ್ಷಣೆ ಮಾಡೋದು ಹೇಗೆ, ಒಬ್ಬ ಹಿರಿಯ ವೈದ್ಯರಾಗಿ ನೀವು ಮಾಹಿತಿ ಮಾಡ್ಕೊಡ್ಬೋದಾ? ಇದು ಅವಶ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ನಾನು ನಿರ್ವಹಣೆ ತತ್ವದೊಳಗೆ ಒಂದು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೇಳಿ ನಾವು ಏನ್ ಕರಿತೀವಿ, ಅದೇ ರೀತಿ ಇಂದಿನ ಕರುಗಳು ನಾಳಿನ ಹಸು ಆಗ್ಬಹುದು ಅಥವಾ ಎತ್ತಾಗಿ ನಮಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗೆ ಅನುಕೂಲ ಆಗ್ತದೆ. ಆ ಒಂದು ಹಿನ್ನೆಲೆದೊಳಗೆ ನಾವು ಜಾನುವಾರುಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಕರುಲಿಂದಾನೇ ಆ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಆ ಕರು ಬೆಳವಣಿಗೆ ಸದೃಢವಾಗಿತ್ತಂದ್ರೆ ಮಾತ್ರ ಉತ್ತಮ ಹಸುವಾಗಿ ಎತ್ತಾಗಿ ನಮಗೆ ಒಳ್ಳೆ ಉತ್ಪನ್ನವನ್ನ ನಮ್ಗೆ ನಿರೀಕ್ಷೆ ಇಟ್ಕೋಬಹುದು. ಆ ಒಂದು ನೆಲೆಯೊಳಗೆ ಕರು ಆಗಿದ ತಕ್ಷಣ ಅದಕ್ಕೆ ಜಿಂಡದಾಲು ಕುಡಿಸೋದಾಗ್ಲಿ, ಜಂತಿನ ಔಷಧಿ ಕುಡಿಸೋದಾಗ್ಲಿ, ಸಕಾಲದಲ್ಲಿ ಕಾಲುಬೇನಿ ಬಾಳ್ಬೇನಿ ಲಸಿಕೆ, ಬುರುಷಲ್ಲ ಅಂತ ಹೇಳಿ ಗರ್ಭಪಾತ್ರದಲ್ಲಿ ಲಸಿಕೆಯನ್ನ ಹಾಕ್ತಾ ಇದ್ದಾರೆ ನಮ್ಮ ಒಂದು ಪಶುಪಾಲನಾ ಇಲಾಖೆಯಲ್ಲಿ. ಸುಸಜ್ಜಿತ ಒಂದು ಟೈಮ್ನೊಳಗೆ ಪಶುವೈದ್ಯರ ಒಂದು ಸಲಹೆ ಮೇರೆಗೆ ಲಸಿಕೆಗಳನ್ನ ಕೊಡೋದ್ರ ಮುಖಾಂತರ, ಜಂತು ನಿವಾರಣೆಯನ್ನ ಮಾಡೋದ್ರ ಮುಖಾಂತರ, ಗಿಣ್ಣದ ಹಾಲು ಕುಡಿಸೋದ್ರ ಮುಖಾಂತರ ಅದನ್ನ ಸದೃಢವಾಗಿ ಬುಡದಿಂದನೇ ನಾವು ಬೆಳೆಸೋದ್ರಿಂದ ಅದು ಯಾವುದೇ ಒಂದು ರೋಗ ಮುಕ್ತವಾಗಿ ಮತ್ತು ರೋಗವನ್ನ ತಡೆಗಟ್ಟತಕ್ಕಂತ ಒಂದು ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ಅದನ್ನ ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು ಜಾಸ್ತಿ ಆಗ್ತದೆ. ಬೆಳವಣಿಗೆಗೆ ಕುಂಠಿತ ಆಗತಕ್ಕಂತ ಅಂಶಗಳು ಏನಿರ್ತಾವೋ ಅವನ್ನ ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ರೋಗ ಬಂದ್ಮೇಲೆ ಅದನ್ನ ಕಷ್ಟ ಪಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದೇನ್ ಕ್ಯೂರ್ ಅಂತ ಹೇಳಿ ತಾವು ಏನು ಉಲ್ಲೇಖ ಮಾಡಿದ್ರಿ, ಆ ಒಂದು ಇದನ್ನ ನಾವು ಕರು ಹುಟ್ಟಿದಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದ ಅನ್ನುವಂತ ವಿಚಾರನ ಹೇಳಿಕ್ಕೆ ಬಯಸ್ತೀನಿ. ಗರ್ಭ ಧರಿಸುವುದು, ಅದರೊಳಗೆ 100 ಸಮಸ್ಯೆಗಳು ಇರ್ತವೆ. ಆನಂತರ ಗರ್ಭದ ದನಗಳ ಪಾಲನೆ ಮತ್ತು ಪೋಷಣೆ ನಿರ್ವಹಣೆ ಮತ್ತು ಅದಕ್ಕೆ ಸಮತೋಲನ ಆಹಾರ ಕೂಡ ಬಹಳ ಮುಖ್ಯ ಆಗ್ತದ. ಯಾಕಂದ್ರೆ ಒಂದು ದನಕ್ಕೆ ನಾವು ಸುಮ್ಮನೆ ಏನೋ ಒಂದು ಆಹಾರ ಹಾಕಿ ಬಳಸ್ತೀವಿ ಅಂದ್ರಲ್ಲ, ಅದಕ್ಕೆ ಬೇಕಾಗಿದ್ದು ಸಮತೋಲನ ಪೌಷ್ಟಿಕ ಆಹಾರ ಬೇಕಾಗ್ತದೆ. ಆ ಸಮತೋಲನ ಆಹಾರ ನಾವು ಕಚ್ಚಾ ವಸ್ತುಗಳನ್ನ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಯಾಕಂತಂದ್ರೆ ಹೊರಗಡೆ ತರೋದ್ರಿಂದ ಖರ್ಚು ಜಾಸ್ತಿ ಬರ್ತದೆ, ಉತ್ಪನ್ನ ಕಡಿಮೆ ಆಗ್ತದೆ. ಈ ಹಿನ್ನೆಲೆಯೊಳಗೆ ನಮ್ಮಲ್ಲಿದ್ದಂತಹ ಒಂದು ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅವನ್ನ ಆಹಾರ ನಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ ಆಗ್ತದ ಮತ್ತು ಉತ್ಪನ್ನ ಜಾಸ್ತಿ ನಿರೀಕ್ಷೆ ಮಾಡಬಹುದು. ರೈತರ ಮಾಡಬೇಕಾದ್ರು ಒಂದು ಸಿಸ್ಟಮ್ ಒಂದು 4 ಅಂಶಗಳು ಇದರಲ್ಲಿ ಮುಖ್ಯವಾಗಿ ಇದು ಸಮತೋಲನ ಆಹಾರ ಅಂತ ಹೇಳಿ. ಒಂದು ನುಚ್ಚಿನ ಅಂಶ, ಯಾವುದೇ ಒಂದು ಏಕದಳ ಧಾನ್ಯದ ನುಚ್ಚನ್ನ 45% ಒಂದು ಕ್ವಿಂಟಾಲ್ ನಾವು ಏನಾದ್ರೂ ಫೀಡ್ ತಯಾರು ಮಾಡಬೇಕಾದ್ರೆ ಒಂದು 45 kg ನುಚ್ಚು. ಅನಂತರ ದ್ವಿದಳ ಧಾನ್ಯದ ಒಂದು ತೌಡು, ಯಾವುದೇ ಒಂದು ದ್ವಿದಳ ಧಾನ್ಯದ ಕಡ್ಲಿ ಯಾವುದೇ ಒಂದು ದ್ವಿದಳ ಧಾನ್ಯದ ಅದನ್ನ ಒಂದು 35%, ಒಂದು ಕ್ವಿಂಟಾಲ್ ಬರ್ತಿಗೆ ನಾವು ಸೇರಿಸಬೇಕಾಗ್ತದೆ. 17% ಪ್ರತಿಶತ ಕೊಬ್ಬಿನ ಅಂಶ ಇರ್ತದೆ, ಎಣ್ಣೆ ಅಂಶ, ಈಗ ಶೇಂಗಾ ಹಿಂಡಿ ಇರಬಹುದು, ಸೂರ್ಯಕಾಂತಿ ಕುಸುಬಿ ಹಿಂಡಿ ಇರಬಹುದು. ಈ ಹಿಂಡಿ ಅಂಶವನ್ನ 17% ನಾವು ಒಂದು ಪ್ರತಿ ಕ್ವಿಂಟಾಲ್ ಬರ್ತಿಗೆ ನಾವು ಸೇರಿಸಬೇಕಾಗ್ತದೆ. ಅನಂತರ ಪ್ರತಿಯೊಂದು ಕ್ವಿಂಟಾಲ್ ಬರ್ತಿ ಒಂದ್ ಸಮತೋಲನ ಆಹಾರಕ್ಕೆ 1-3 kg ಲವಣ ಮಿಶ್ರಣ ಅಂತ ಹೇಳ್ತೀವಿ. ಮಿನರಲ್ಸ್, ವಿಟಮಿನ್ಸ್ ಇರ್ತಕ್ಕಂಥದ್ದು ಮಾರ್ಕೆಟ್ ನಲ್ಲಿ ಹೇರಳವಾಗಿ ಲವಣ ಮಿಶ್ರಣ ಅಂತ ಸಿಗುತ್ತೆ. ಅದನ್ನ ಸಂಪೂರ್ಣವಾಗಿ ನಾವು ಒಂದ್ ಕ್ವಿಂಟಾಲ್ ಬರ್ತಿಗೆ 45 kg, 35 kg ತೌಡು, ಅನಂತರ 17 kg ಹಿಂಡಿ, 3 kg ಲವಣ ಮಿಶ್ರಣ, ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದ್ ಕ್ವಿಂಟಾಲ್ ಬರ್ತಿಗೆ ನಾವು ತಯಾರು ಮಾಡಿದ್ವಿ ಅಂದ್ರೆ ಇದು ಸಮತೋಲನ ಪಶು ಆಹಾರ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ಯಾರೇ ಬೇಕಾದ್ರೂ ಮಾರ್ಕೆಟ್ನಾಗ ಇನ್ಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತೆ, ಆನಂತರ ಅಡಲ್ಟ್ರೇಷನ್ ಜಾಸ್ತಿ ಇರುತ್ತೆ, ಪ್ಯೂರಿಟಿ ಸಿಗಲ್ಲ. ಇದನ್ನ ಕಚ್ಚಾ ವಸ್ತು ಉಪಯೋಗ ಮಾಡಿಕೊಂಡು ಸಮತೋಲನ ಪಶು ಆಹಾರ ಹಾಕೋದ್ರಿಂದ ಕಡಿಮೆ ಖರ್ಚಿನೊಳಗೆ ಹೆಚ್ಚು ನಿರೀಕ್ಷೆ ಮಾಡಬಹುದು. ಇದನ್ನ ಪ್ರತಿ ಒಂದು 3 liter ಹಾಲಿನ ಒಂದು ಇಳುವರಿಗೆ 1 kg ಈ ಏನ್ ಮಿಶ್ರಣ ಹೇಳಿದ್ವಿ, ಇದನ್ನ ನಾವು ಸರಿಯಾಗಿ ದನಕರುಗಳಿಗೆ ಕೊಟ್ರೆ ಸರಳವಾಗಿರುತ್ತೆ. ಇನ್ನೊಂದು ತಾವು ಉಲ್ಲೇಖ ಮಾಡಿದ್ರೆ ಈ ಒಂದು ಮಳೆಗಾಲದ ಒಂದು ಮುಂಗಾರಿ ಸ್ಥಿತಿವಚನದೊಳಗೆ ಸಾಕಷ್ಟು ಜಾನುವಾರುಗಳಿಗೆ ಬರ್ತಕ್ಕಂಥ ರೋಗಗಳು, ಆ ರೋಗಗಳನ್ನ ಹೆಂಗ್ ನಿಯಂತ್ರಣ ಮಾಡಬೇಕು ಅಂತ ಈಗ ಅದ ತಾವು ಹೇಳದ್ರಾಗೆ ಇದೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ, ನಾವು ಆ ಹವಾಮಾನ ತಕ್ಕಂಗೆ ಜಾನುವಾರುಗಳನ್ನ ಪರಿಸರಕ್ಕೆ ಒಗ್ಗೂಡಿಸಿರಕ್ಕೆ ಬಿಡಬೇಕಾಗ್ತದೆ. ಈಗ ನಮ್ಮ ಇಲಾಖೆ ವತಿಯಿಂದ ಈ ಚಪ್ಪೆ ಬೇನೆ ರೋಗ ಅಂತ ಹೇಳಿ ಬರುತ್ತೆ ಈ ಸೀಸನ್ ಅಲ್ಲಿ, ಆನಂತರ ಗಂಟ್ಲು ಬೇನೆ ರೋಗ, ಅಲ್ಲಿ ಹತ್ತಿರದ ಪಶುವೈದ್ಯರ ಒಂದು ಸಲಹೆ ತಗೊಂಡು ಲಸಿಕೆಗಳನ್ನ ಹಾಕಿ ಅವನ್ನ ಹತೋಟಿ ಮಾಡಬಹುದು. ಆನಂತರ ಬಂದ ಮೇಲೆ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಇರಂಗಿಲ್ಲ, ಯಾಕಂದ್ರೆ ಇವು ಸಾಂಕ್ರಾಮಿಕ ಕೂಡ ಮತ್ತು ಇವನ್ನ ಕಂಟ್ರೋಲ್ ಮಾಡಕ್ಕೆ ಯಾವುದೇ ಒಂದು ಕೆಲವೊಂದಿಷ್ಟು ವೈರಸ್ ಇಂದ ಬರ್ತಕ್ಕಂಥ ಈ ಕಾಲ್ಬೇನೆ ಬಾಯ್ಬೇನೆ ರೋಗ ಅದು ಪ್ರತಿ ವರ್ಷನು 2 times 6 months ಲಸಿಕೆಯನ್ನ ನಮ್ಮ ಇಲಾಖೆ ವತಿಯಿಂದ ಸಂಪೂರ್ಣವಾಗಿ ರೈತರ ಮನೆ ಬಾಗಿಲಿಗೆನೆ ಹೋಗಿ ಲಸಿಕೆಗಳನ್ನ ಹಾಕೋದ್ರ ಮುಖಾಂತರ ಅವನ್ ತಡೆಗಟ್ಟಲಿಕ್ಕೆ ಹೆಚ್ಚು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಹೇಳ್ತೇವೆ. ತುಂಬಾ ವಿಸ್ತೃತವಾಗಿ ಮಾಹಿತಿ ಮಾಡಿದ್ರ, ಯಾಕಂದ್ರೆ ಜಾನುವಾರುಗಳ ಒಂದು ನಿರ್ವಹಣೆ ಮಟ್ಟದೊಳಗ ಅವುಗಳ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಯಾಕಂದ್ರೆ ನಮ್ಮ ಲಾಭ ಚಲೋ ಆಗ್ತದೆ, ಆಮೇಲೆ ಸದೃಢವಾಗಿ ಅವು ಬೆಳಿತಾವು ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸದೃಢ ಆಗ್ತದೆ. ಇದು ನಮ್ಮ ರೈತ ಬಾಂಧವರಿಗೆ ಗೊತ್ತಿರಲಿ. ಯಾವುದೇ ಒಂದು ರೋಗ ಬರ್ತಾವ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಪಶುಪಾಲನೆ ಇಲಾಖೆಯೊಳಗ ಸಾಕಷ್ಟು ಮಾಹಿತಿ ಇರ್ತದೆ. ರೈತ ಬಾಂಧವರು ಆಗಿಂದಾಗ ಅಲ್ಲಿ ಹೋಗಿ ಭೇಟಿ ಕೊಡುವಂತ ಕೆಲಸ ಮಾಡಲಿ. ಆಮೇಲೆ ಕೆಲವು ಮರುಗುವ ಸಾಧ್ಯತೆ ಇರ್ತದೆ, ಹಂಗಾಗಿ ಜಾನುವಾರುಗಳಿಗೆ ಪ್ರೀತಿಯಿಂದ ನಾವು ನೋಡ್ಕೊಳ್ಬೇಕಾದಾಗ ಅವುಗಳು ತುಂಬಾ ಆರೋಗ್ಯವಾಗಿ ಇರುವುದು ಬಹಳ ಅವಶ್ಯಕ. ಹೀಗಾಗಿ ತಾವು ಹೇಳಿದ ಮಾತುಗಳು ಸಮಂಜಸವಾಗಿ ಕಾಳಜಿ ವಹಿಸಲಿ ಅಂತ ಆಸೆ ಮಾಡ್ತಾ, ನೀವು ಇದ್ರದ್ದೊಂದು ಒಂದ್ ಮಾತು ಹೇಳಿದ್ರಿ ಡಾಕ್ಟರ್ ಎ ಕೆ ಗಾಣಿಗೆರ್ ಅವರೇ, ನೈಸರ್ಗಿಕ ನಿರ್ವಹಣೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರಿ. ಏನಿದು ನೈಸರ್ಗಿಕ ನಿರ್ವಹಣೆ ಅಂತಂದ್ರೆ, ಅಂದ್ರೆ ನೈಸರ್ಗಿಕ ನಿರ್ವಹಣೆ ಮೂಲಕ ನಾವು ಹೇಗೆ ಜಾನುವಾರುಗಳ ಸಮರ್ಪಕ ನಿರ್ವಹಣೆ ಮಾಡಬಹುದು, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಹಾ ಸರ್, ಅವಶ್ಯವಾಗಿ ಹೇಳ್ಬೋದು ಸರ್. ಇದು ನೈಸರ್ಗಿಕ ನಿರ್ವಹಣೆ ಅಂತಂದ್ರೆ ಈಗ ರಾಸಾಯನಿಕ ಮುಕ್ತವಾಗಿ ನಾವು ಆಹಾರ ಸೇವನೆ ಮಾಡಬೇಕಾಗಿತ್ತು. ಈಗಿನ ಒಂದು ಪರಿಸರ ಹೆಚ್ಚಿನ ಒತ್ತಡದ ಒಂದು ಬದುಕಿನೊಳಗೆ ರಾಸಾಯನಿಕ ಮುಕ್ತವಾಗಿ ನಾವು ಆಹಾರ ಸೇವನೆ ಮಾಡ್ಬೇಕಂದ್ರೆ, ಯಾಕಂದ್ರೆ ಇದು ವೈಯಕ್ತಿಕ ಬೆಳವಣಿಗೆಗೆ ಅಷ್ಟೇ ಅಲ್ಲ, ಸಮಾಜದ ಬೆಳವಣಿಗೆಗೆ, ದೇಶದ ಒಂದು GDP ಇದಕ್ಕೂ ಕೂಡ ನಮ್ಮ ಒಂದು ಪಶು ಪಾಲನೆ ಒಂದು ಇಲಾಖೆ ಒಳ್ಳೆ ಒಂದು GDP ಕೊಡ್ತಾ ಇದೆ. ಈ ಒಂದು ಹಿನ್ನೆಲೆದೊಳಗೆ ನಾವು ಸದೃಢವಾಗಿ ಈಗ ನೈಸರ್ಗಿಕ ಒಂದು ಲೆಕ್ಕ ನಾವು ಇದನ್ ಮಾಡಿದಾಗ ಇದರಲ್ಲಿ ನಾ ಹೇಳಿದ್ರೆ ಲಾಂಗ್ ಟರ್ಮ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ನಾವು ಶಾರ್ಟ್ ಟರ್ಮ್ ನಾವು ಇದನ್ನ ತಗೊಂಡಾಗ ನಾವು ಹೆಚ್ಚು ಹೊರಗಿಂದ ರಾಸಾಯನಿಕಗಳನ್ನ ದನಕರುಗಳಿಗೆ ತಂದು ಅದನ್ನ ಹಾಕಿ ಬೆಳೆಸೋದ್ರಿಂದ ಅದು ರಾಸಾಯನಿಕ ಯುಕ್ತವಾಗಿರ್ತದೆ ಹೊರತಾಗಿ ರಾಸಾಯನಿಕ ಮುಕ್ತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆದೊಳಗೆ ನಾವು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಜವಾರಿ ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅವನ್ನ ದನಕರುಗಳಿಗೆ ಜಾನುವಾರುಗಳಿಗೆ ತಿನ್ನಿಸಿ ಅವುಗಳಿಂದ ಉತ್ಪನ್ನ ಏನು ಬಂದಿರ್ತದೆ ಆ ಒಂದು ಬಂದಂತ ಉತ್ಪನ್ನಗಳನ್ನ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಬಳಕೆ ಮಾಡೋದ್ರಿಂದ ವರ್ಟಿಕಲ್ ಡೆವಲಪ್ಮೆಂಟ್ ಅಂಡ್ ಹಾರಿಜಾಂಟಲ್ ಡೆವಲಪ್ಮೆಂಟ್. ವರ್ಟಿಕಲ್ ಅಂದ್ರೆ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಬಹುದು ಮತ್ತು ಸುತ್ತಮುತ್ತಲಿನ ಒಂದು ಸಮಾಜವನ್ನ ಅಭಿವೃದ್ಧಿಯತ್ತ ಹೊಯ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತಹ ವಿಷಯದೊಳಗೆ. ಈಗ ನೈಸರ್ಗಿಕ ಅಂತಂದ್ರೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಒಂದು ಆಹಾರ, ಅದೇ ಹೇಳಿದೆ ನಾನು, ಮನೆಯಲ್ಲೇ ತಯಾರು ಮಾಡಿಕೊಳ್ಳೋದ್ರಿಂದ ಖರ್ಚು ಕಡಿಮೆ ಆಗ್ತದೆ ಮತ್ತು ನ್ಯಾಚುರಲ್ ಆಗಿ ಆಗ್ತದೆ ಅಂತ ಒಂದು ಇದಕ್ಕೆ ನಾವು ನೈಸರ್ಗಿಕವಾಗಿರ್ತಕ್ಕಂಥದ್ದು ಅಂದ್ರೆ ನಾವು ಹೆಚ್ಚು ಆಡಂಬರ ಒಂದು ಜೀವನಕ್ಕೆ ಒಗ್ಗೂಡೋದ ಅನ್ನ ತಪ್ಪಿಸೋದೇ ಒಂದು ನೈಸರ್ಗಿಕ ನಿರ್ವಹಣೆ ಅಂತ ಹೇಳ್ಬಹುದು. ಡಾಕ್ಟರ್ ಎ ಕೆ ಗಾಣಿಗೆರ್ ಅವರೇ, ಬಹಳ ಸಂತೋಷ, ಇಲ್ಲಿವರೆಗೆ ತುಂಬಾ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಜಾನುವಾರುಗಳು ನೋಡ್ರಿ ಅಂದ್ರೆ ನಮ್ಮ ಹೊಲದಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೇನೆ ನಮಗೂ ತಾಕತ್ತು ನೀಡುವಂತ ಹಾಲು ಕೊಡ್ತಾವು, ಅಂದ್ರೆ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾವು. ಅಂದ್ರೆ ಅನ್ನದಾತ ಅಂತ ನಾವು ಹೇಳ್ಬೇಕಂತಂದ್ರೆ ಈ ಜಾನುವಾರುಗಳಿಗೆ ಕೂಡ ನಾವು ಅನ್ನದಾತ ಅಂತ ಹೇಳಿ ಕಟ್ಟಿಲ್ಲ. ಅಂದ್ರೆ ಅದಕ್ಕೆ ರೈತ ಬಾಂಧವ ಜಾನುವಾರುಗಳ ಜೊತೆಗೆ ಒಂದು ಅವಿನಾಭಾವದ ಸಂಬಂಧ ಹೊಂದಿದ್ದಾರೆ. ನೀವು ಹೇಳ್ತಾ ಇದ್ರಿ ಈಗ ನಮ್ಮ ಈ ಒಂದು ಸಮರ್ಪಕ ನಿರ್ವಹಣೆಯಿಂದ ಏನು ತತ್ವಗಳನ್ನ ಇವೆಲ್ಲ ತಾವೆಲ್ಲ ಹೇಳ್ತಾ ಇದ್ರಿ, ತತ್ವಗಳೆಲ್ಲ ಅನುಸರಿಸೋದ್ರಿಂದ ಮತ್ತೆ ನಮ್ಮ ರೈತ ಬಾಂಧವರಿಗೆ ಆಗುವಂತ ಅನುಕೂಲತೆಗಳು, ಮತ್ತೆ ವಿಶೇಷವಾಗಿ ರೈತ ಬಾಂಧವರಂದ್ರೆ ಕುಟುಂಬ, ಆ ಕುಟುಂಬಕ್ಕಾಗುವಂತ ಅನುಕೂಲತೆಗಳು, ಇವತ್ತೇನಾಗಿದೆ ಒಂದೊಂದ್ಸಾರಿ ಮಳೆ ಇಲ್ಲ ಅಂದ್ರೆ ತರ ಒಂದು ಉಪಕಸುಬೆ ಅಂತ ಹೇಳ್ತೀವಲ್ಲ, ಈ ತರ ಹಾಲುವನ್ನ ಸಂಗ್ರಹಣೆ ಮಾಡುವಂತ ಜಾನುವಾರುಗಳಿಂದ ಇಳುವರಿಯನ್ನು ಪಡೆಯುವುದೇನಿದೆಯಲ್ಲ, ದಿನನಿತ್ಯದ ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ದೊಡ್ಡ ಪ್ರಮಾಣದ ಒಂದು ವರಮಾನ ಇಲ್ಲ ಅಂದ್ರೂ ಕೂಡ ನಿತ್ಯ ಜೀವನ, ನಿತ್ಯ ಹರಿದ್ವರ್ಣ ಅಂತಾರಲ್ಲ, ಅಂದ್ರೆ ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಏನು ತೊಂದರೆ ಆಗದೆ ಇರೋ ತರ ನಮ್ಮ ಜೀವನ ನಿರ್ವಹಣೆ ಮಾಡಬಹುದು. ಹೀಗೆ ಒಂದು ಏನು ಲಾಭಗಳಿದೆ ಒಟ್ಟಾರೆ ನಮ್ಮ ರೈತ ಸಮುದಾಯಕ್ಕೆ, ರೈತ ಕುಟುಂಬಕ್ಕೆ ಈ ಜಾನುವಾರುಗಳ ಸಮರ್ಪಕ ನಿರ್ವಹಣೆಯಿಂದ, ಈ ಬಗ್ಗೆ ಒಂದೆರಡು ಮಾತುಗಳು. ತಾವು ಹಿರಿಯ ವೈದ್ಯರು, ಸಾಕಷ್ಟು ಪಶುಗಳನ್ನು ನೋಡಿದ್ದೀರಿ, ಸಾಕಷ್ಟು ರೈತ ಬಾಂಧವರ ಸಂಪರ್ಕದಲ್ಲಿದ್ದೀರಿ, ಯಶಸ್ವಿಯಾಗಿ ಜೀವನ ನಿರ್ವಹಣೆ ಮಾಡಿದಂತಹ ಅವರ ಉದಾಹರಣೆ ತಮ್ಮಿದೆ. ಹೇಗೆ ಈ ನಮ್ಮ ರೈತ ಬಾಂಧವರು ಅವರ ಕುಟುಂಬ ಜಾನುವಾರುಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರಿಂದ ಹೇಗೆ ಸಂತೋಷವಾಗಿ ತಮ್ಮ ಜೀವಮಾನವನ್ನ ಕಳೆಯಬಹುದು? ಪದೇ ಪದೇ ಹೇಳ್ತಾ ಇದ್ದೆ, ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಡೆವಲಪ್ಮೆಂಟ್ ಅಂತೇಳಿ ಅಂದ್ರೆ ನಾವು ಸುಸ್ಥಿರವಾಗಿ ಅದನ್ನ ಯೋಚನೆ ಮಾಡಿದಾಗ ಮಾತ್ರ ನಾವು ಸಮಾಜಕ್ಕೆ ಮತ್ತು ವೈಯಕ್ತಿಕ ಒಂದು ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ. ಅಂದ್ರೆ ವರ್ಟಿಕಲ್ ಈಗ ನಾವು ಯಾವುದೇ ಒಂದು ದಂಧೆ ಮಾಡ್ಬೇಕಾದ್ರೂ ಲಾಭ ನಿರೀಕ್ಷೆ ಮಾಡಿಕೊಂಡೇ ನಾವು ಮಾಡ್ಬೇಕಾಗ್ತದೆ. ಆ ಒಂದು ನಿರ್ವಹಣೆ ಅದ್ರ ಜೋಲಿ ತಪ್ಪದಂಗೆ ಹೋಗ್ಬೇಕಂತಂದ್ರೆ ಸರಿಯಾದಂತ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಸ್ವಲ್ಪ ನಾವು ಮಾಡುವಂತ ಒಂದು ಸಣ್ಣ ತಪ್ಪಲಿಂದ ಅದು ದೊಡ್ಡ ಒಂದು ಹಾಲಿನ ಉತ್ಪನ್ನ ಆಗಿರ್ಬಹುದು ಅಥವಾ ಎತ್ತಿನ ಒಂದು ಇದು. ಯಾಕಂದ್ರೆ ಈ ಮಳೆಗಾಲ ಲಸಿಕೆಯನ್ನ ಸರಿಯಾಗಿ ಕೊಡಿಸಲಿಲ್ಲ ಅಂದ್ರೆ ದನಕರುಗಳಿಗೆ ಕಾಲುಬೇನೆ ಬಾಯಿಬೇನೆ ಏನಾದ್ರೂ ಬರೋದಾಗ್ಲಿ ಅಥವಾ ಚಪ್ಪೆ ಬೇನೆ ಬರೋದಾಗ್ಲಿ ಆಯ್ತಂದ್ರೆ ಅದು ಹೇಳಕ್ ಆಗದಷ್ಟು ಹೊಡೆತ ಬೀಳನ್ನ ರೈತನಿಗೆ ಕೊಡ್ತಾ ಇದೆ. ಆ ಒಂದು ಹಿನ್ನೆಲೆದೊಳಗೆ ಮುಖ್ಯವಾಗಿ ಇದಕ್ಕೆ ಲಾಭ ಅಂತಂದ್ರೆ ಒಂದೇದು ಕೌಟುಂಬಿಕ ಒಂದು ಆರೋಗ್ಯ, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಸೇವನೆ ಮಾಡಿ ಮಕ್ಕಳು ಹೆಂಡತಿ ಆನಂತರ ಅವರ ಕುಟುಂಬದ ಒಂದು ಆರೋಗ್ಯ ಸುಧಾರಣೆ ಆಗ್ತದೆ ಒಂದೇದು. ಎರಡನೇದು ಕೃಷಿ ಜೊತೆಗೆ ಪೂರಕವಾಗಿ ದಂಧೆ ಮಾಡೋದ್ರಿಂದ ನಮಗೆ ಬೇಕಾದಂತ ಉತ್ಕೃಷ್ಟವಾದಂತ, ಯಾಕಂದ್ರೆ ಈಗ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಮೂರು ಅಂಶಗಳು ಮಾತ್ರ ಸಿಗ್ತಾವ ನಮ್ಗೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿ ಅಂತ ಹೇಳಿ. ಆ ಒಂದು ಅಂಶದ ಜೊತೆಗೆ ಈ ಜಾನುವಾರುಗಳ ಗೊಬ್ಬರದಲ್ಲಿ ಸಗಣಿ ಗೊಬ್ಬರದಲ್ಲಿ ಸುಮಾರು ಇನ್ನು ಅತ್ಯಾವಶ್ಯಕ ಪೋಷಕಾಂಶಗಳು 13 ಅಂಶಗಳು ಸಿಗ್ತಾವ ಅಂತ ಹೇಳಿ ನಾವು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸಾರಜನಕ ರಂಜಕ ಜೊತೆಗೆ ಇನ್ನು 13 ಪೋಷಕಾಂಶಗಳು ಭೂಮಿಗೆ ಹಾಕೋದ್ರಿಂದ ಭೂಮಿ ಸದೃಢ ಆಗ್ತದ. ಯಾಕಂದ್ರೆ ನಾವು ತಿಂತಕ್ಕಂಥ ಆಹಾರ ಮಣ್ಣಿಂದಾನೇ ಬರಬೇಕು ಹೊರತಾಗಿ ದನಗಳು ತಿನ್ಲಿ ಅಥವಾ ನಾವೇ ಸೇವನೆ ಮಾಡಲಿ, ಆ ಮಣ್ಣು ಸದೃಢವಾಗಿದ್ದಾಗ ಮಾತ್ರ ನಾವು ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಆ ಒಂದು ಹಿನ್ನೆಲೆಯೊಳಗೆ ಈ ಒಂದು ರೈತಾಪಿ ಕುಟುಂಬಕ್ಕೆ ಮಣ್ಣು ಬೇಕು, ಆಹಾರ ಬೇಕು, ನೀರ್ ಬೇಕು ಒಳ್ಳೇದು. ಈ ಹಿನ್ನೆಲೆಯೊಳಗೆ ಉತ್ಕೃಷ್ಟವಾದಂತಹ ಗೊಬ್ಬರ ಅನುಕೂಲ ಆಗ್ತದ. ಇದರ ಜೊತೆಗೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ನಾವು ಒಂದು ಎರಡು ದನ ಸಾಕಿ ಅಥವಾ 4 ಜನ ದನ ಸಾಕಿ ನಮ್ಮ ಒಂದು ಅಗತ್ಯಕ್ಕೆ ಅನುಗುಣವಾಗಿ ಅವನ್ ಸಾಕಿ ಅದರಲ್ಲಿಂದ ಉತ್ಪನ್ನಗಳನ್ನ ಜಾಸ್ತಿ ಇದನ್ನ ಮಾಡಿ ಮಾರುಕಟ್ಟೆಗೆ ನಾವು ರವಾನೆ ಮಾಡೋದ್ರಿಂದ ಕೌಟುಂಬಿಕ ಆರ್ಥಿಕ ಪ್ರಗತಿ ಆಗ್ತದೆ. ಆನಂತರ ಇದು ನಮಗೆ ಸ್ಥಿರ ಬಂಡವಾಳವನ್ನ ಒದಗಿಸಿಕೊಡ್ತದೆ. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರುತ್ತೆ ಬ್ಯಾಂಕ್ ಇದ್ದಂಗ, ಗೋರ್ಮೆಂಟ್ಸ್ ಕೌ ಅಂತ ಹೇಳಿ ನಾವು ಗೋಟು ಕುರಿ ಸಾಕೋದ್ರಿಂದ, ಯಾಕಂದ್ರೆ ಬೇಸಿರ ಒಂದು ಫುಡ್ ಸೆಕ್ಯೂರಿಟಿಗೆ ಮುಂದಿನ ದಿನಮಾನದೊಳಗೆ ಈ ಹಾಲು ಉತ್ಪನ್ನ ಒಂದು ಜಾನುವಾರುಗಳ ಉತ್ಪನ್ನದ ಮೇಲೆ ಜೀವನ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಈ ಕೈಗಾರೀಕರಣ, ಭೂಮಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಈ ಒಂದು ನೆಲೆದೊಳಗೆ ಇದು ಮುಖ್ಯವಾದಂತ ಲಾಭ ಅಂತ ಅಂದ್ರೆ ಫುಡ್ ಸೆಕ್ಯೂರಿಟಿ ಬಹಳ ಮುಖ್ಯ ಆಗ್ತದೆ. ದೇಶದ ಒಂದು ಪ್ರಗತಿ ಕೂಡ ಅದರಲ್ಲಿ ಅಡಗಿರುತ್ತದೆ. ಉಪ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅದರಿಂದ ಹೆಚ್ಚು ಲಾಭವನ್ನ ನಿರೀಕ್ಷೆ ಮಾಡಿ ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸಿಕೋಬಹುದು ಮತ್ತು ಸಾಮಾಜಿಕ ಪ್ರಗತಿ ಆಗ್ತದೆ, ಆರೋಗ್ಯ ರಕ್ಷಣೆ ಆಗ್ತದೆ, ಹೊಲಗಳಿಗೆ ಬೇಕಾದಂತಹ ಉತ್ಕೃಷ್ಟವಾದಂತಹ ಗೊಬ್ಬರ ಇದು ಸಿಗ್ತದೆ ಅಂತ ಹೇಳ್ಬಹುದು. ಡಾಕ್ಟರ್ ಎ.ಕೆ. ಗಾಣಗೆರೆ ಅವರೇ, ಇದುವರೆಗೆ ತುಂಬಾ ವಿಸ್ತೃತವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಮಣ್ಣು ಎಷ್ಟು ಪ್ರಾಮುಖ್ಯತೆ ಅಂತ ಹೇಳ್ಬೇಕಿದ್ರೆ ಒಂದು ಕತೆ ಇದೆ ಅಲ್ಲ, ಜಮೀನ್ದಾರ ಮಕ್ಕಳಿಗೆ ಹೋಗ್ಬೇಕಿದ್ರೆ ಹೇಳಿದಂತೆ ಹೊಲದಲ್ಲಿ ಹೊನ್ನಿದೆ ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ. ಅವರೆಲ್ಲ ಹೊಲ ಎಲ್ಲ ಅಗದ್ರು, ಅಗದ ಅಗದು ನೋಡಿ ಎಲ್ಲಿ ನೋಡಿದ್ರೆ ಸಿಗ್ಲಿಲ್ಲ, ಅದು ಕೊನೆಗೆ ಹೆಂಗೂ ಅಗದ್ಬಿಟ್ಟಿವಲ್ಲ ಅಂತಕೊಂಡು ಮಣ್ಣಿನ ಒಂದು ಸಾಗುವಳಿ ಮಾಡಿ ಅದರಲ್ಲಿ ಹೊನ್ನ ತೆಗೆದ್ರಂತೆ. ಅಂದ್ರೆ ಮಣ್ಣಿನಲ್ಲಿ ಹೊನ್ನಿದೆ ಈ ರೀತಿಯೊಳಗೆ, ಅಂದ್ರೆ ಮಣ್ಣನ್ನು ನಾವು ಸರಿಯಾಗಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಜಾನುವಾರುಗಳ ಸಮರ್ಪಕ ನಿರ್ವಹಣೆಯಿಂದ ಹೇಗೆ ನಮಗೆ ಲಾಭ ಆಗ್ತದೆ ಮತ್ತೆ ಆ ಜಾನುವಾರುಗಳು ಕೂಡ ಹೇಗೆ ಸಂತೋಷದಿಂದ ನಮ್ಮ ಜೊತೆಗೆ ಪ್ರೀತಿಯಿಂದ ಒಂದು ಆರೋಗ್ಯದಾಯಕವಾಗಿ ಇರ್ತಾವು, ಹಾಗೆ ನಮ್ಮ ಆರೋಗ್ಯವನ್ನ ಸುಧಾರಿಸ್ತಾವು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ಜಾನುವಾರುಗಳ ಸಮರ್ಪಕ ನಿರ್ವಹಣೆಯೇ ಒಂದು ಆದಾಯದ ಮೂಲ ನಮಗೆ ಆಗ್ಬೇಕು. ಅವ ಸಮರ್ಪಕ ನಿರ್ವಹಣೆ ಮಾಡದೆ ಹೋದ್ರೆ ನಮ್ಮ ಆದಾಯಕ್ಕೆ ಪೆಟ್ಟು ಬೀಳುತ್ತದೆ, ಹಾಗೇನೆ ಜಾನುವಾರುಗಳಿಗೂ ಪೆಟ್ಟು ಬೀಳುತ್ತದೆ. ಹೀಗಾಗಿ ನಮ್ಮ ರೈತ ಬಾಂಧವರು ಈ ಜಾನುವಾರುಗಳ ಒಂದು ಪಾಲನೆ ಪೋಷಣೆ ಹೆಚ್ಚು ಕಾಳಜಿ ವಹಿಸಲಿ. ಯಾಕಂದ್ರೆ ಉಪಕಸುಬಾಗಿ ಕೂಡ ಜಾನುವಾರುಗಳು ನೀಡುವಂತಹ ಹಾಲನ್ನ ವ್ಯಾಪಾರ ಮಾಡಿ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರೋ ಒಂದು ಕಾಲ ಇದಾಗಿರೋದ್ರಿಂದ ರೈತ ಬಾಂಧವರು ಸಮರ್ಪಕವಾಗಿ ಜಾನುವಾರುಗಳನ್ನ ನಿರ್ವಹಣೆ ಮಾಡೋದು ಕಲೀಲಿ, ನಿರ್ವಹಣೆ ಮಾಡುವಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ. ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ರೆ ಡಾಕ್ಟರ್ ಎ.ಕೆ. ಗಾಣಗೆರೆ, ತಾವು ಹಿರಿಯ ಪಶು ವೈದ್ಯರು, ಸಾಕಷ್ಟು ಅನುಭವ ತಮಗಿದೆ, ವೈದ್ಯಾಧಿಕಾರಿಗಳಾಗಿ ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಹೆಸರು ಮಾಡಿದಂತವರು. ತಮ್ಮ ಮಾತುಗಳು ಬಹುಶಃ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಖುಷಿ ಕೊಟ್ಟಿವೆ, ಹಾಗೇನೆ ಹೆಚ್ಚು ಮಾಹಿತಿಯನ್ನು ನೀಡಿವೆ. ತಾವು ಹೇಳಿದಂತಹ ಈ ಸೂತ್ರಗಳು ಯಶಸ್ವಿ ಸೂತ್ರಗಳನ್ನ ಪಾಲನೆ ಮಾಡಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ಹಾರೈಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಎ.ಕೆ. ಗಾಣಗೆರೆ ಅವರೇ, ನಮಸ್ಕಾರ. ನಮಸ್ತೆ ಸರ್. ರೈತರ ಆದಾಯ ಅಭಿವೃದ್ಧಿಗಾಗಿ ಜಾನುವಾರುಗಳ ಸಮರ್ಪಕ ನಿರ್ವಹಣೆ ಈ ವಿಷಯವಾಗಿ ಇದುವರೆಗೆ ಡಾಕ್ಟರ್ ಎ.ಕೆ. ಗಾಣಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ. ಇಂದಿನ ಜನಪದ ಸಂಗೀತದಲ್ಲಿ ಲಮಾಣಿ ಸಂಪ್ರದಾಯದ ಪದ ಹಾಡುತ್ತಾರೆ ಬದಾಮಿ ತಾಲೂಕಿನ ಮಹಾಲಿಂಗಪುರದ ನಾಮದೇವ ಭಗವಂತಪ್ಪ ಲಮಾಣಿ ಹಾಗೂ ಸಂಗಡಿಗರು. ಪಚಿ ಪಾಡು ಪರ ಯೋಹನೆ ಕವಿ ಗಣಯಾವರ ದೇವಚಿದ ಪರ ಪಚ ಪಾಡು ಪರ ಪಂಚ ಪಾಂಡು ಪರ ಯಾನೆ ಕವಿ ಗಣಯಾವರ ದೇವಚಿದ ಪರ ಸಹಜನೆ ಪರ ಯಾನೆ ಕವಿ ಗಣಯಾವರ ದೇವಚಿದ ಪರ ಮೋಸಕ್ಕಿ ದೊರೆ ಲಕ್ಷ ಘರ ಪಾರ ವೇಜೇತ ಗಂಗಾಮಾ ಅವತಿ ಯಾಗ ಪಾಂಡು ರೇ ತಲೆ ಜವರೆ ವಾನಾಮಾ ದೇವಜಿ ಪಂಚಿ ಪಾಂಡು ಪರ ಪಂಚ ಪಾಂಡು ಲಾಜಿರೆ ಓ ನಾಸ ರಾಖಿ ಗಾಲೆ ದಾಸರೆ ಭೀಮ ಮೇಲೋ ನರೆ ಕೈಲಾಸ ಪಂಚ ಪಾಂಡು ಮಹಾರೋರಾ ಯಡಂಬಿ ವಾಯಕಿ ದೋರ ಓರೋ ಘಾಟೋದ ಗಜಾರೆ ಪುತ್ರ ಭೂಯತ ಭೀಮಾರೋ ಪಂಚ ಪಾಂಡು ಬರಾಯ ಹಂಗಾರ ಅಚಾರ ಜಾವ ಪಾಜಿ ಪಾಂಡೂರ ಓತ ವಾಸ ಕರ ಓ ಬೇಕೆ ಬ್ರಹ್ಮಣ ಘರ ಪಾಜಿ ಪಾಂಡು ತೋರೆ ಭಯಂಕರ ಪಾಳಿ ಪರ್ಕಾ ದೇರೆ ತೇ ಆಹಾರ ಏಕ ಬಂಡಿ ಅಯ್ಯನರೆ ದೀ ಬೇಕಾಯೇ ಕಮನವರ ಪಂಚ ಪಾಂಡು ಬರಾಯ ಬ್ರಹ್ಮಣೇರೆ ಘರ ಬ್ರಹ್ಮಣೇರೆ ಯಾಕೆ ಮಯಾಸುರ ಕುಂತ ದೇವಿ ಅಪುತರೆ ಕಾಹಿ ಕಷಾಯರ ತಾಂಬೆ ಪಾರ ಪಂಚ ಪಾಂಡು ಪಾರ ಹಕ್ಕಿಗತ ಕೆರೆ ಚ ಬ್ರಾಹ್ಮಣೇರ ಬ್ರಾಹ್ಮಣ ಭೀಮದ ಕೇರಿರ ಜನ ಭೀಮ ಸೈನಾರೆ ಬಂಡಿ ಚಡಲ ಚಲೋದಾರ ದೇವಕಿ ಪಂಚ ಪಾಂಡು ಪರಾಯ ಕವಿ ಗಣಯಾವರ ಭೀಮಾ ಬಂಡಿ ಯಹ ನದಿಹ ಕರ ಖಾಯನ ಸರುತಿ ದೋರ ಜನ ಬಕಾ ದೂರ ರೇ ಭೀಮಾ ಸೈನ ಮಾರೋರ ಲಮಾಣಿ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಪಂಚತ ತೇರೋ ತದಯ ದೇವ ಘಾಲ ಮೇಲೋ ತಾರ ರೇ ಬಾಪು ಪಂಚರ ತೇರೋ ತದಯ ಈ ತೋ ಪಂಚತ ತೇರೋ ಥಾರೆ ದಯಾ ದೇವ ಘಾಲ ಮೇಲೋ ತಾರೆ ಮಾಯಾ ಅತಿರವಾಗಿ ಜನಿಯ ಪಾನು ಕಾಯ ಪಾಣಿ ಜರ ತೇಜರೆ ವಾಯು ಅಪಯಾ ಕಾಚ ಪಣ ಛ ಪೇಟೆ ಮಾ ವ್ಯಾಪಕ ಬೇರೋ ಈಶ್ವರ ಛೇ ಬಾಪು ಪಂಚರ ತೇರೋ ಕಾಮ ಕ್ರೋಧಾರೆ ಮಾದಾ ಮಚ್ಚರ ಮೋವ ಲೋಭ ಚೋ ಗುಣ ಸಾರೆ ಯೇರ ಕರ ಮೇಲೋ ಖೇತ ಕಮಯ ಮೋಟಾ ಮೋಟಾ ಬಾಜಿ ಘರ ಭಂದಯ ಕಾಲೇ ಮಾಯಿ ಸೆ ಛೋಡ ಜಾಯ ಅರೆ ಬಾಪು ಪಂಚರ ತಾ